ರೈತ ಬಾಂಧವರೇ, ಕೃಷಿ ಅನುಭವ ಕುರಿತು ಶ್ರೀಮತಿ ಮದಗಮ್ಮ ಅವರೊಂದಿಗೆ ಸಂದರ್ಶನವನ್ನು ಕೇಳಿ ಬರೋಣ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹೊಸಪೇಟೆ ತಾಲೂಕಿನ ನಾಗೇನಹಳ್ಳಿ ಗ್ರಾಮದ ಮದಗಮ್ಮ, ಇವರು ರೈತ ಮಹಿಳೆ ಮತ್ತು ಕೃಷಿ ಕೂಲಿ ಕಾರ್ಮಿಕರಾಗಿ ಜೀವನ ಮಾಡ್ತಾ ಇದ್ದಾರೆ. ಇವರ ಅನುಭವಗಳನ್ನು ನಮ್ಮೊಂದಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ಳೋಣ. ನಮಸ್ಕಾರಮ್ಮ. ಮದಗಮ್ಮರೇ, ಈಗ ನಿಮ್ಗೆ ಎಷ್ಟು ವರ್ಷಮ್ಮ? ನಮಗೆ 40 ವರ್ಷ ಇರ್ಬೇಕು ಸರ್. ಎಷ್ಟು ಜನ ಮಕ್ಕಳಿದ್ದಾರೆ? 3 ಇದ್ದಾರೆ ಸರ್. 3 ಇದ್ದಾರೆ. ಅವರೆಲ್ಲ ಏನು ಮಾಡ್ತಾರೆ? ಒಬ್ಬರು SLC ಓದ್ಯಾರ ಸರ್, ಒಬ್ಬರು ಸೆಕೆಂಡ್ ಇಯರ್ ಓದ್ಯಾರ. ಒಬ್ಬಕ್ಕೆ ಅಂಗವಿಕಲದ ಸರ್. ಸರಿ, ಆಕೆ ಬುದ್ಧಿಮಂದ ಐತಿ ಸರ್, ಆಕೆ 12 ವರ್ಷ ತೆಗದ ಸರ್. 3 ಹೆಣ್ಮಕ್ಳು. ಈಗ ನಿಮ್ಮ ಜೀವನಕ್ಕೆಲ್ಲ ಏನು ಮಾಡ್ಕೊಂಡಿದ್ದೀರಿ? ಯಾರು ದುಡಿತಾ ಇದ್ರೆ ನಿಮ್ಮ ಮನೇಲೆಲ್ಲ? ನಮ್ಮ ಮನೇಲಿ ನಾನೇ ದುಡ್ತೀನಿ ಸರ್. ನಾನೇ ದುಡಿದು ನನ್ನ ಮಕ್ಕಳು 3 ನಾನೇ ಸಾಕಿನಿ. ಅವ್ರನ್ನ 2 ಶಾಲೆಗೆ ಓದಿಸಿದೆ. ಆಮೇಲೆ IMS ಅಕ್ಕಿ ಕಡೆಯಿಂದ ಬೆಂಗಳೂರಿಗೆ ಇದು ಟೀಚರ್ ಕೆಲಸ ಮಾಡಕ್ಕೆ ಹೋದ್ಲು. ಇದು ಕರೋನ ಬಂದಾಗ್ಲಿದ್ದ ಮತ್ತೆ ಒಂದು IMS ಇಲ್ಲೇ ಆಗಿಬಿಟ್ಲು ಸರ್. ಈಗ ದೇದೇ ಸೇರ್ ಸಂಬಂಧ ಕೆಲಸ ಮಾಡಿಸ್ತಾಳ, ಮತ್ತೆ ಶಾಲೆ ಮಕ್ಕಳಿಗೆ ಟ್ಯೂಷನ್ ಓದಿಸ್ತಾಳ ಸಾಯಂಕಾಲ ಮನೆಯಾಗಿರ್ತಾಳ ಸರ್. ನಾವು ಮತ್ತೆ ಇದು ಕೆಲಸ ಮಾಡ್ಕೊಂತೀವಿ, ಎಮ್ಮೆ ನೋಡ್ಕೊಂತೀವಿ, ಗದ್ದೆ ಕೆಲ್ಸಕ್ಕೆ ಹೋಗ್ತೀವಿ, ಮತ್ತೆ ಮುಂಜೆ ಎಲ್ಲ ಬೆಳಗ್ಗೆ ಎದ್ದು ಇದು ಕಸ ಹಾಕ್ತೀವಿ, ಮತ್ತೆ ಹಾಲು ಹೈನುಗಾರಿಕೆ ಮಾಡ್ತೀವಿ, ಇಷ್ಟೆಲ್ಲ ಮಾಡ್ತೀವಿ ಸರ್. ಈಗ ನಿಮಗೆ ಸ್ವಂತ ಭೂಮಿ ಎಷ್ಟು ಎಕರೆ ಇದೆ? ಸ್ವಂತ ಭೂಮಿ ಅಂದ್ರೆ 1 ಎಕರೆ ಸರ್. 1 ಎಕರೆ. ಆ 1 ಎಕರೆಯಲ್ಲಿ ಏನೇನು ಬೆಳಿತಿದ್ರಿ? ಅದೇ ಕಬ್ಬು ಬೆಳಿತೀವಿ ಸರ್. ಕಬ್ಬು ಬೆಳಿತೀವಿ, ಇಲ್ಲದ್ರೆ ಕಬ್ಬು ಸಾಕಾದ್ರೆ ನಾವು ನೆಲ್ಲು ಬೆಳಿತೀವಿ. ಈಗ ಕಬ್ಬಿನ ಕೆಲಸ ಅಂದಾಗ ಭಾಳ ಇರ್ತದೆ, ಬೀಜದ ನಾಟಿ ಮಾಡೋದಾಗಿರ್ಬೋದು, ಗೊಬ್ಬರ ಹಾಕೋದಾಗಿರ್ಬೋದು, ಆ ಕೆಲಸಗಳನ್ನೆಲ್ಲ ನಿಮ್ಮ ಕುಟುಂಬದಲ್ಲಿ ಯಾರು ಮಾಡ್ತಾರೆ? ನಾವು ಮಾಡ್ತೀವಿ ಸರ್. ನಮ್ಮ ಮನ್ಯಾಗ ನಮ್ಮ ತಮ್ಮನವ್ರು 3 ಅದಾರ, ಅವರು ಮತ್ತೆ ಅವ್ರ ಹೆಂಡ್ರು, ಅವರು ನಾವು ಎಲ್ಲರ ಕಲ್ತು ಮಾಡ್ತೀವಿ ಸರ್. ಕಬ್ಬಿಂದು ಲಾಭ ಚೆನ್ನಾಗಿದೆಯಾ? ಐತ್ ಸರ್. ನೀವೇನು ಕಬ್ಬನ್ನ ಗಾಣ ಮಾಡ್ತಿರೋ ಅಥವಾ ಸಕ್ಕರೆ ಕಾರ್ಖಾನೆ ಕೊಡ್ತಿರೋ, ಹೇಗೆ? ಅದು ಸಕ್ಕರೆಗೆ ಇದು ಪ್ಯಾಟ್ರಿ ಬಡ್ತಿದ್ವಿ ಸರ್ ನಾವು. ಇವಾಗ ಇಲ್ಲಿ ಪ್ಯಾಟ್ರಿ ಬಂದಾತಲ್ಲ, ಇವಾಗ ಗಾಣಕ್ಕೆ ಕೊಡ್ತಾ ಇದ್ದೀವಿ. ಈಗ ನೀವು ಕೃಷಿ ಕೂಲಿ ಕಾರ್ಮಿಕರಾಗಿಯೂ ಸಹಿತ ಬೇರೆ ಬೇರೆ ಹೊಲಗಳಲ್ಲಿ ಗದ್ದೆಗಳಲ್ಲಿ ಕೆಲಸಕ್ಕೆ ಹೋಗ್ತೀರಿ, ಹೌದಲ್ವಾ? ಏನೇನು ಕೆಲಸ ಮಾಡ್ತೀರಮ್ಮ ನೀವು ಹೊರಗಡೆ? ನಾವು ಹೊರಗಡೆ ಅಂದ್ರೆ ಕಳೆ ತೆಗಿತೀವಿ ಸರ್, ಮತ್ತು ಕಳೆ ಹೋದು ಅದೇ ಕೆಲಸ ಇಲ್ಲ ಅಂದ್ರೆ ಕಬ್ಬು ಕಡಿಯೋದಿದ್ರೆ ಕಬ್ಬು ಕಡಿಯೋಕೆ ಹೋಗ್ತೀವಿ, ಮತ್ತು ಸಸಿ ನಾಟ್ಸೋಕೆ ಹೋಗ್ತೀವಿ, ಮತ್ತು ಬೀಜ ತೊಳೆಯೋದಿದ್ರೆ ಬೀಜ ತೊಳೆಯೋಕೆ ಹೋಗ್ತೀವಿ, ಮತ್ತು ಕೆಲವು ಗದ್ದೆಗಳಾಗ ದೊಡ್ಡ ಟಿಲ್ಲರ್ ಹೊಡೆದು ಎಳೆಗಳೆಲ್ಲ ಎದ್ದಿರ್ತಾವೆ, ಅವನ್ನೆಲ್ಲ ಹೊತ್ತು ಬದು ಇಡಬೋದಿರ್ತಾವತ್ತೆ, ಅವನ್ನ ಮಾಡೋಕೆ ಹೋಗ್ತೀವಿ. ಎಲ್ಲ ಏನು ಥರ ಕೆಲಸ ಇರ್ತೈತೆ ಆ ಕೆಲಸ ಎಲ್ಲ ಮಾಡ್ತೀವಿ. ಈಗ ನಿಮಗೆಲ್ಲ ಕೂಲಿ ಎಲ್ಲ ಹೇಗೆ ಕೊಡ್ತಾರಮ್ಮ ಹೊಲದಲ್ಲಿ? ಅಗಲಲ್ಲ ಹೋದ್ರೆ 120 ರೂಪಾಯಿ ಕೊಡ್ತಾರೆ ಸರ್. ಹೌದಾ? ನಾವು ಮತ್ತೆ ಒಪ್ಪಂಗ ಹಿಡ್ಕೊಂಡು ಮಾಡ್ತೀವಿ. ಒಪ್ಪಂಗ ಅಂತಂದು ನಮ್ಮ ಕಡೆಗೆ ಅವ್ರ ಕಡೆಯಿಂದ ಕೆಲಸ ಗುತ್ತಿಗೆ ಥರ ಮಾಡಿಬಿಡ್ತೀರಾ? ಗುತ್ತಿಗೆ ಥರ ಅಂದರೆ ನೀವು ಗುಂಪು ಇದಾವ, ನೀವು ಎಲ್ಲ ಕೆಲಸ ಮಾಡೋರೆಲ್ಲ ಸೇರ್ಕೊಂಡಿದ್ದೀರ? ಹಂಗೆ ಯಾರು ನಮಗೆ ಭೇಟಿ ಆಗಿರ್ತಾರೋ ಅವ್ರನ್ನ ಕರ್ಕೊಂಡು ಹೋಗ್ತಿರ್ತೀವಿ ಬೇರೆ ಕಡೆಗೆ. ಆದ್ರೆ ನಮ್ಮ ಗುಂಪಿನಾಗಾದ್ರೆ ನಮ್ಮ ಗುಂಪಿನಾರ ನಾವು ಮಾಡ್ಕೊಂತೀವಿ, ಮಾಡ್ಕೊಳ್ತೀವಿ. ಬೇರೆ ಕಡೆಗೆ ಹೋದ್ರೆ ಈಗ ಯಾರು ಕೇಳ್ಕೊಂಡಿರ್ತಾರ ನಾವು ಕೇಳ್ಕೊಂಡಿರ್ತೀವಿ, ಹಂಗೆ ಕಲ್ತು ಹೋಗ್ತೀವಿ ಸರ್. ಅಲ್ಲಿ ಒಪ್ಪಂಗ ಹಿಡ್ಕೊಂಡು ನಮಗೆ ಕೂಲಿ ಎಷ್ಟು ಗಿಟ್ತೈತೆ ಇಲ್ಲ ಇದು ಕೆಲಸ ನೋಡ್ಕೊಂತೀವಿ, ಹೆಂಗೆ ಹಾಕತಿ ಹೆಂಗಿಲ್ಲ ಅಂತ ನಮಗೆ ಅಷ್ಟು ಅಂಜಾದ ಮಟ್ಟಿಗೆ ಕೇಳ್ತೀವಿ. ಅವ್ರು ಅಷ್ಟು ಅಂಜಾದ ಮಟ್ಟಿಗೆ ಕೊಟ್ಟರೆ ನಾವು ಮಾಡ್ತೀವಿ, ಇಲ್ಲಮ್ಮ ಅಷ್ಟು ಕೊಡೋಕ್ಕಿಲ್ಲ ಅಂದ್ರೆ ನಾವು ಬಿಟ್ಟು ವಾಪಸ್ ಬಂದ್ಬಿಡ್ತೀವಿ. ಅಂದರೆ ಕೂಲಿಗಿಂತ ಇದು ಒಪ್ಕೊಂಡ್ಬಿಡ್ತೀರಿ ಪೂರಾ, ಇಷ್ಟು ಆಗುತ್ತೆ, ಇಷ್ಟು ತಾಸು ಕೆಲಸ ಆಗುತ್ತೆ, ಇಷ್ಟು ಬೇಕು ಅಂತ ನೋಡ್ಕೊಂತೀವಿ ಸರ್. ನಾವು ಅಷ್ಟಕ್ಕೆ ಮತ್ತೆ ಪುರ್ಸೊತ್ತಿಗಿಲ್ದಂಗೆ ಮಾಡ್ತೀವಿ ಕೆಲಸ, ದೌತಿ ಮಾಡ್ಕೊಂಡು ಮಾಡ್ತೀವಿ. ಸ್ವಲ್ಪ ಕಷ್ಟ ಬಿದ್ದು ಸಾಯಂಕಾಲವರೆಗೆ ಮಾಡ್ತೀವಿ. ಕೂಲಿ ಆದರೆ ಸ್ವಲ್ಪ ಒಂಟಿಂಟ್ಲೆ ಅಮ್ಮಂಗೆ ಬರ್ತೀವಿ, 2 ಗಂಟೆಗೆ 3 ಗಂಟೆಗೆ ಸ್ವಲ್ಪ ಒಂಟಿಂಟ್ಲೆ ಬಿಡೋರು ಒಂಟಿಂಟ್ಲೆ ಬಿಡ್ತಾರೆ, ಒಬ್ಬೊಬ್ರು ಏಯ್ ಮಾಡ್ರಮ್ಮ ಇಲ್ಲ ಅಂತಂದು ಹಠ ಮಾಡಿ ಮಾಡ್ಸಾರ ಮಾಡಿಸ್ತಿರ್ತಾರೆ. ಆ ಥರ ಬೇಡ, ನಮ್ಮ ಕಡೆಗೆ ಆದ್ರೆ ನಮ್ಮ ಕೈಯಾಗಿರ್ತೈತಲ್ಲ, ನಾವು ಸಾಕಾಗಟ ಮಾಟ ಮಾಡ್ಕೊಂಡು ಹೋಗ್ತೀವಿ ಅಂತಂದೇಳಿ ನಾವು ನಮ್ಮ ಕಡೆಗೆ ಹಿಡ್ಕೊಂಡು ಗಿಟ್ಟಂಗ ನಮಗೆ ಗಿಟ್ಟಿದ್ರೆ ಮಾಡ್ತೀವಿ, ಗಿಟ್ಲಿಲ್ಲ ಅಂದ್ರೆ ನಾವು ಮನೆ ಕಡೆ ಬಂದಿರ್ತೀವಿ ಸರ್. ಈಗ ಹಿಂಗೆ ಗುತ್ತಿಗೆ ಇಟ್ಕೊಳ್ಳುವಾಗ ಎಷ್ಟು ಜನ ಇರ್ತೀರಿ ನೀವೆಲ್ಲ? ಒಂದು 10 ಜನ ಇರ್ತೀವಿ ಸರ್. ಯಾವಾಗ 10 ಜನ ಜೊತೆಗೆ ಇರ್ತೀವಿ? 10 ಜನ ಇರ್ತೀವಿ ಸರ್. 10 ಜನ ಇಲ್ಲ 1 ಎಕರೆ ಕೆಲಸ ಮಾಡೋಂಗಿಲ್ಲ. ಹೌದಾ? ಹೌದು ಸರ್. ಈಗ 1 ಎಕರೆಯಲ್ಲಿ ಕಳೆ ತೆಗೆಯೋದಿರುತ್ತೆ ಅಂತ ಇಟ್ಕೊಳ್ಳಿ. ಈ ಕಳೆ ತೆಗೆಯೋಕ್ಕೆ ಹೇಗೆ ನಿರ್ಧಾರ ಮಾಡ್ತೀರಿ ಇಷ್ಟು ಬೇಕು ದುಡ್ಡು ಅಂತೇಳಿ? ಅದು ಅದರ ಕಸ ನೋಡ್ತೀವಿ ಸರ್. ಕಸ ಭಾಳ ಜಾಸ್ತಿ ಇದ್ರೆ ಇಷ್ಟು ದಿನ ಹಾಕತ್ತೆ ನಮಗೆ, 10 ಜನಕ್ಕೆ ಇಷ್ಟು ಆಳಿಗೆ ಹಿಡ್ಕಂದ್ರೆ, ಇಷ್ಟು ದುಡ್ಡು ಹಿಡ್ಕಂದ್ರೆ ಇಷ್ಟು ದಿನ ನಮ್ಮ ಕೆಲಸ ಹಾಕತ್ತಿ, ಇಷ್ಟು ನಮಗೆ ಕೂಲಿ ಬೀಳ್ತೈತಿ ಅಂತ ನಾವೆಲ್ಲ ಯೋಚನೆ ಮಾಡ್ಕೊಂಡು ನೋಡ್ಕೊಂಡು ಅದನ್ನು ಮಾತಾಡಿ ಹಿಡ್ಕೊಂತೀವಿ ಸರ್ ಅವ್ರ ಕಡೆ. ಈಗ ಮೊದಲು ನೀವೊಬ್ಬರೇ ಕೂಲಿ ಹೋಗೋದಕ್ಕು ಈಗ ನೀವು ಗುಂಪಾಗಿ ಗುತ್ತಿಗೆ ಹಿಡ್ಕೊಳ್ಳೋದಕ್ಕು ಬದಲಾವಣೆ ಏನಾಗಿದೆ? ಜಾಸ್ತಿ ಲಾಭ ಯಾವ್ದ್ರಲ್ಲಿ ಇದೆ? ನಾವು ಗುತ್ತಿಗೆ ಹಿಡ್ಕೊಂಡು ಮಾಡೋದ್ರಾಗ ಸ್ವಲ್ಪ ನಮಗೆ ಲಾಭ ಸರ್. ಕೆಲಸ ಬೇಗ ಮುಗ್ದೋಗ್ಬಿಡ್ತದೆ. ಕೆಲಸ ಬೇಗ ಮುಗಿತೈತಿ. ಈಗ ನಮಗೆ ಒಪ್ಪಂಗ ಹಿಡ್ಕೊಂಡು ನಾವು ಗಡಗಡ ಮಾಡ್ಕೊಂಬಂದಿರ್ತೀವಿ. ಈ ಕೂಲಿ ಅಂದ್ರೆ 120 ರೂಪಾಯಿ ಕೂಲಿಗೆ ಅವ್ರು ಹೇಳಿದ ಟೈಮಿನ ತಕ್ಕಂಗೆ ಮಾಡ್ಬೇಕು. ನಮ್ಮ ಟೈಮ್ ವೇಸ್ಟ್, ನಮ್ಮದು ಕೂಲಿನ ಕಡಿಮೆ ಅಲ್ಲಿ. ಈಗ 1 ಎಕರೆಗೆ ಎಷ್ಟು ನಿಗದಿ ಮಾಡ್ತೀರಿ? ಕಳೆದ ಕೆಲಸ ಇರುತ್ತೆ ಅಂತ ಇಟ್ಕೊಳ್ಳಿ, ನೀವು 10 ಜನ ಇರ್ತೀರಾ, ಎಷ್ಟು ನಿಗದಿ ಮಾಡ್ತೀರಾ, ದುಡ್ಡು ಎಷ್ಟಂತ ನೀವು ಫಿಕ್ಸ್ ಮಾಡ್ತೀರಿ? ಅದೇ ಸರ್, ಕೆಲಸ ಅದು ಕಸ ಜಾಸ್ತಿ ಇದ್ರೆ 2000 ರೂಪಾಯಿ ಹಿಡ್ಕೊಂತೀವಿ, ಅದಕ್ಕೂ ಜಾಸ್ತಿ ಇದ್ರೆ 3000 ರೂಪಾಯಿ ಹಿಡ್ಕೊಂತೀವಿ, ಇಲ್ಲ ಕಡಿಮೆ ಇದ್ರೆ 1000 ರೂಪಾಯಿ ಇದ್ದಿದ್ರೆ 1000 ರೂಪಾಯಿಗೆ ಆಗಷ್ಟು ಇದ್ರೆ 1000 ರೂಪಾಯಿಗೆ ಆಗಷ್ಟೇ ನಾವು ಕೆಲಸ ಮಾತಾಡ್ತೀವಿ. ಒಟ್ಟು ಕೆಲಸದ ಮೇಲೆ ನಿರ್ಧಾರ ಆಗುತ್ತೆ ಸರ್. ಅದು ಹೆಂಗಿರ್ತೈತಿ ಕೆಲಸ ಹಂಗೆ ಸರ್. ಅಂದರೆ ನೀವು ಗುತ್ತಿಗೆ ಮಾಡಿದ್ರು, ನೀವೇ ಹೋಗಿ ಕೆಲಸ ಮಾಡಿದ್ರು ಒಂದು 30 ರೂಪಾಯಿ ಎಕ್ಸ್ಟ್ರಾ ಸಿಗ್ಬೋದು, ಇಲ್ಲಿ 200 ರೂಪಾಯಿ ಕೂಲಿ ತೆಗಿಬೋದು ನೀವು, ಹೌದಲ್ವಾ? ಆದರೆ ಇಲ್ಲಿ ಏನಂದರೆ ನಿಮಗೆ ಜವಾಬ್ದಾರಿ ಜಾಸ್ತಿ ಇರ್ತದೆ. ಬೇಗ ಬೇಗ ಮುಗಿಸ್ಬೇಕು, ಬೇಕಾಗಿಲ್ಲ, ನಿಮ್ಗೆ ಜವಾಬ್ದಾರಿ ಇರ್ತದೆ. ನಾವು ಹಿಡಿದ ಕೆಲಸವನ್ನು ನೀಟಾಗಿ ಮಾಡಿಕೊಟ್ರೆ ಮತ್ತೆ ಮುಂದೆ ಕೆಲಸ ಕೊಡ್ತಾರೆ ಅಂತ ಒಂದು ವಿಶ್ವಾಸ ಇರ್ತದೆ. ಹಾಂ ಹಾಂ. ಮದಕಮರೆ, ಕಬ್ಬು ಕಡಿಯೋದಕ್ಕೆಲ್ಲ ನೀವು ಗುತ್ತಿಗೆನ ಹಿಡ್ಕೊಳ್ತೀರಾ, ಹೇಗೆ ಕಬ್ಬು ಕಡಿಕೆಲ್ಲ ಹೋಗ್ತೀರಾ? ಟಣ್ಣಿನ ಲೆಕ್ಕ ಸರ್. ಗುಂಪಾಗೆ ಹೋಗ್ತೀವಿ ಸರ್. 15 ಜನ ಇರ್ತೀವಿ, 20 ಜನ ಇರ್ತೀವಿ, ಒಂದು ದಿವಸ 12 ಜನನೇ ಇರ್ತೀವಿ ಸರ್. ಮತ್ತು ನಾವು ಎಷ್ಟು ಅದು ಟಣ್ಣಿನ ಲೆಕ್ಕ ಸರ್, ಟಣ್ಣಿಗೆ ಇಷ್ಟು ದುಡ್ಡು ಅಂತ ಇರ್ತೈತಿ. ಅದು ಎಷ್ಟು ಟಣ್ಣು ಕಡಿತೀವಿ ಅಷ್ಟು ಟಣ್ಣಿನ ದುಡ್ಡನ್ನ ಎಲ್ಲರೂ ನಾವು ಎಷ್ಟು ಜನ ಇರ್ತೀವಿ ಅಷ್ಟು ಜನ ಹಂಚ್ಕೊಂತೀವಿ. ಈಗ ಕಬ್ಬು ಕಡಿಯೋ ಕೆಲಸ ಮುಗಿದ ಕೂಡಲೇ ನಿಮಗೆ ಕೂಲಿಗೆ ವಿತರಣೆ ಆಗ್ತದೆ ಹೇಗೆ? ಇಲ್ಲ ಸರ್, ವಾರಕ್ಕೊಂದ್ಸಲ ಅದನ್ನು ಲೆಕ್ಕ ಮಾಡ್ತಾರೆ. ಲೆಕ್ಕ ಮಾಡ್ತಾರೆ. ಹ್ಞೂ ಸರ್. ಇಷ್ಟು ಟಣ್ಣು ಆಗ್ಯಾವ ಇವತ್ತು, ಸೋಮವಾರ ದಿನ ಇಷ್ಟು ಮಂದಿ ಇದ್ರು, ಮಂಗಳವಾರ ದಿನ ಇಷ್ಟು ಮಂದಿ ಇದ್ರು, ಬುಧವಾರ ದಿನ ಇಷ್ಟು ಮಂದಿ ಇದ್ರು ಅಂತ. ಅದು ದಿನಕ್ಕೆ ದಿನ ಸರ್, ಅದು ಒಂದಿನ ಒಬ್ರು ಬಿಟ್ಟಿರ್ತಾರ, ಒಬ್ರು ಜಾಸ್ತಿ ಬಂದಿರ್ತಾರ, ಅವ್ರದ್ದೆಲ್ಲ ಅದು ಎಷ್ಟೆಷ್ಟು ಟನ್ ಆಗಿರ್ತೈತಿ, ಎಷ್ಟೆಷ್ಟು ಜನ ಇದ್ದಾಗ ಎಷ್ಟೆಷ್ಟು ಟನ್ ಬಂದಿರ್ತೈತಿ, ಆ ಟನ್ನಿನ ಮೇಲೆ ಲೆಕ್ಕ ಸರ್. ಈಗ ನಾಟಿ ಮಾಡೋದಕ್ಕೆಲ್ಲ ಹೇಗೆ ನಿರ್ಧಾರ ಮಾಡ್ತೀರಿ? ನಾಟಿ ಕಬ್ಬು ತುಳಿಯೋದು ಅದು ಇದು ಅದಕ್ಕಷ್ಟೇ ಸರ್, ಅದಕ್ಕಷ್ಟೇ. ಎಷ್ಟು ಜನ ನಾವು ಅದು ಎಕರೆಗೆ 2000 ಅಂತ ಇರ್ತೈತಿ ಸರ್. ಇಲ್ಲಿ ಮಿನಿಮಮ್ ನಡೆಯೋ ರೇಟ್ ಎಷ್ಟಿದೆ? 2200 ಸರ್ ಕಬ್ಬು ತುಳಿಯಕ್ಕೆ. 2200 ಅಂದ್ರೆ 10 ಜನ ಹೋದ್ರೆ 1 ಎಕರೆನ ಒಂದ್ ದಿವಸಕ್ಕೆ ಮಾಡ್ಕೊಂಡ್ ಬಂದ್ಬಿಡ್ತಾರೆ ಸರ್. ಹೌದಾ? ಹ್ಮ್ ಸರ್. ಅಂದ್ರೆ ನಿಮ್ಮ ಭಾಗದಲ್ಲೆಲ್ಲ ಭತ್ತ ಮತ್ತು ಕಬ್ಬು ಮುಖ್ಯವಾಗಿ ಬೆಳೆಯುದು ಇದೇ ಜಾಸ್ತಿ ಸರ್. ಅಂದ್ರೆ ನಿಮ್ಗೆ ವರ್ಷ ಪೂರ್ತಿ ಕೆಲಸ ಇದ್ದದೆ ಅಲ್ವಾ? ವರ್ಷ ತಕ ನೀರಾವರಿ ಬೇರೆ ಇದೆ, ಕಾಲುವೆ ನೀರಾವರಿ ಇದೆ. ಆದ್ರೆ ವರ್ಷ ತಕಂಡ್ರೆ ಇವಾಗ ಇರಲ್ಲ ಸರ್, ಯಾಕಂದ್ರೆ ಕಳೆದ ನಾಶ ಒಂದ್ ಹೊಡೆದ್ ಬಿಡ್ತಾರ ರೈತರು, ಕೆಲಸ ಕಡಿಮೆ ಆಗ್ಬಿಟ್ಟೈತೆ ಸರ್. ಈಗ ಏನು ಸಸಿ ನಾಟಿ ಮಾಡೋದು ಬಂದಾಗ, ಬೀಜ ತುಳಿಯೋದು ಬಂದಾಗ, ಇಟ್ಟು ಅದೇ ಒಂದು ಫಸ್ಟ್ನ್ಯಾಕ ಸಣ್ಣದು ಬೆಳೆ ಸಣ್ಣದಿರ್ತೈತಲ್ಲ, ಅವಾಗ ಸ್ವಲ್ಪ ಕಸ ಇರ್ತೈತಿ ಸರ್, ಅವಾಗ ಕೆಲಸ ಜಾಸ್ತಿ. ಯಾವಾಗ ಬೆಳೆ ಮ್ಯಾಕ್ ಬಂದು ಸ್ವಲ್ಪ ಕಬ್ಬು ದೊಡ್ಡದಾತು ಗದ್ದೆ ಬಂತಂದ್ರೆ ಆತು ಸರ್, ಕೆಲಸ ಕಡಿಮೆ ಆಗ್ಬಿಡ್ತಾವ. ಈಗ ನಮ್ದು ಎರೆಸಿಮೆ ಥರ ಆಗ್ಬಿಟ್ಟೈತೆ ಸರ್ ಇಲ್ಲಿ ಕೆಲಸ. ಹ್ಞೂ ಸರ್. ಸರಿ, ಹೀಗೆ ಕೆಲಸ ಕಡಿಮೆ ಆಯಿತು ಬಡವರಿಗೆ ಅಂದರೆ, ಸರ್ಕಾರ ಗ್ರಾಮ ಪಂಚಾಯಿತಿ ಹಂತದಲ್ಲಿ NREG ಅಂತ ಇದೆ, ಇದನ್ನು ಬಳಸ್ಕೊಂಡಿದ್ದೀರಾ ನೀವು? ಎಲ್ಲಿ, ಯಾವ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತೀರಾ ನೀವು? ಗ್ರಾಮ ಪಂಚಾಯತಿ ಇದೆ. ಈ ಪಂಚಾಯತಿಯಿಂದ ನೀವು ಏನೇನು ಕೆಲಸ ಮಾಡಿದ್ರಿ ಉದ್ಯೋಗ ಖಾತ್ರಿಯಲ್ಲಿ? ಕಲದ ಕೆಲಸ ಹೊಂಡ ತೆಗ್ದೀವಿ ಸರ್. ಈ ರೈತರು ಗದ್ದೆಗೊಳಗ ಮಡಿ ಕ್ಲೀನ್ಗಳು ಮಾಡಿಸಿದಾರ, ಮತ್ತೆ ತೋಟಗೊಳಗ ಪಾತ್ರೆ ಮಾಡಿ, ಮಾನ್ ತೋಟ ತೆಂಗಿನ ಗಿಡಕ್ಕೆ ಅವೆಲ್ಲ ಪಾತ್ರೆ ಮಾಡಿ ಮಣ್ಣು ಗೊಬ್ಬರ ಹಾಕಿವಿ. ಮತ್ತು ಕೆಲವು ಕೆರೆ ಕೆಲಸ ಮಾಡಿವಿ ಸರ್. ಹಿಂಗೆ ಅವ್ರು ಏನೇನು ಕೆಲಸ ಹೇಳ್ತಾರೆ ಆ ಥರ ಎಲ್ಲ ಮಾಡಿವಿ ಸರ್. ಈಗ ಸಾಮಾನ್ಯವಾಗಿ ಉದ್ಯೋಗ ಖಾತ್ರಿ ಕೆಲಸಗಳನ್ನ ಅವರು ಕೊಡೋದು ಸ್ವಲ್ಪ ಕಷ್ಟ ಕಷ್ಟ ಇರ್ತದೆ, ಜಲ್ದಿ ಗುರುತಿಸೋದಿಲ್ಲ ಕಾರ್ಮಿಕರನ್ನ, ಮತ್ತು ಕೂಲಿ ಜಲ್ದಿ ಬಟವಡೆ ಮಾಡೋದಾಗಿರ್ಬೋದು, ಇಂಥದ್ದೆಲ್ಲ ಸಮಸ್ಯೆಗಳು ಇರ್ತವೆ ಅಂತ ನಾವು ಕೇಳಿದ್ವಿ. ಇದೆಲ್ಲ ನಿಮಗೆ ಆಗಿದ್ದು, ಇಂಥ ಸಮಸ್ಯೆಗಳು ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆಗಿದ್ದು ಸರ್? ನಮಗೆ ಫಸ್ಟ್ಗೆ ಓದಿ ಸರ್, ನಮ್ಮ 50 ತಾಳು ಆದ್ರನ್ನ ಅವರು 20 ತಾಳಿಂದು 15 ತಾಳಿಂದು ಈ ಥರ ಒಬ್ಬೊಬ್ಬರಿಗೆ ಯಾರ್ಯಾರಿಗೆ ಹೆಂಗೆಂಗೆ ಹಾಕಿ ಕೂಲಿಗಳು ಭಾಳ ಎಡವಟ್ಟು ಮಾಡಿಬಿಟ್ರು ಸರ್ ನಮಗೆ. ನಾವು ಅಲ್ಲಿದ್ದ ಅಲ್ಲಿ ತಾಲೂಕು ಪಂಚಾಯತಿಗೆ ಹೋಗಿ ಕೇಳಿ ಬಂದೀವಿ ಹೊಸಪೇಟೆಗ, ಮತ್ತು ಇಲ್ಲಿ ಸಾರ್ಗೋತಾಗೆಲ್ಲ ಪೇಮೆಂಟ್ ಹಾಕ್ಸಿದ್ವಿ ಸರ್. ಆದ್ರೂ ಇನ್ನೂ ಅವಾಗಿಂದ ಫಸ್ಟಿಂದ ನಮಗೆ ಪೇಮೆಂಟ್ ಬಂದಿಲ್ಲ ಸರ್ ಅರ್ಧಕ್ಕೆ. ಹ್ಞೂ, ಹಂಗಾಗ್ಯ ಸರ್. ಈಗ ಹೋಗಿದ್ದು ಬಂದ ಸರ್, ಇವಾಗ ಹೋಗಿರೋ ಎಲ್ಲ ಸರಿ ಕೊಡ್ತಾಯಿದ್ದಾರೆ. ಈಗ ಉದ್ಯೋಗ ಖಾತ್ರಿ ಯೋಜನೆ, ಒಂದು ಕಡೆಗೆ ಈ ಕೊರೋನಾ ಬಂದು ಕೆಲವು ಎಲ್ಲ ಚಟುವಟಿಕೆಗಳು ನಿಂತೋದು, ಆರ್ಥಿಕ ಚಟುವಟಿಕೆಗಳು, ಕೆಲಸಗಳು ನಿಂತೋದು, ಇದು ನಿಮ್ಮ ಗ್ರಾಮೀಣ ಭಾಗದಲ್ಲಿ ಈ ಥರದ ತೊಂದರೆ ಆಯಿತಾ ಕೊರೋನಾದಿಂದ? ಅಂದ್ರೆ ಕೆಲಸ ನಿಂತೋದಾಗಿರ್ಬೋದು, ದುಡಿಮೆಗಳು ನಿಂತೋಗೋದಾಗಿರ್ಬೋದು, ನಿಮ್ಗೆ ಅದು ಎಫೆಕ್ಟ್ ಆಯ್ತಾ ಹೇಗೆ? ನಮ್ಗೇನಂದ್ರೆ ಸರ್ ಇದು ಇಂಗ್ಳಿಗೆ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಕರೋನಾ ಬಂದೈತೆ ಅಂತಂದು ಬಿಡಿಸಿಬಿಟ್ರಿ ಸರ್. ಆವಾಗ ಸ್ವಲ್ಪ ನಮಗೆ ತೊಂದರೆ ಆತು. ಆದ್ರೆ ನಾವು ಮತ್ತೆ ಅಲ್ಲಿ ಹೋಗ್ಬಾರ್ದಂದ್ರೆ ನಮ್ಮೂರಾಗಣ್ಣ ಕೆಲಸ ಕೊಡ್ರಿ, ನಾವು ಮತ್ತೆ ಹೆಂಗ ಜೀವನ ಮಾಡೋದು ಅಂತ ಕೇಳಿದ್ವಿ ಸರ್. ಅವಾಗ ಅವ್ರು ಈಗ ಎಲ್ಲಿ ಕೊಡೋಕ್ಕಾಗಲ್ಲ ನಮಗೆ, ಹೋದ್ರೆ ಅಲ್ಲಿಗೆ ಹೋಗ್ಬೇಕು ಇಲ್ಲದ್ರೆ ಬಿಡ್ಬೇಕಂತೇಳಿ ಕೆಲವು ದಿನ ಕೆಲಸ ಮಾಡಿಸ್ಲಿಲ್ಲ ಸರ್. ಮತ್ತೆ ನಾವು ಹೋಗಿ ಹಿಂಗೆ ಮತ್ತೆ ನಮಗೆ ಪ್ರಾಬ್ಲಮ್ ಆದಂಗೆಲ್ಲ ಹೋಗಿ ಹೋಗಿ ಕೇಳೋದಕ್ಕೆ ಅವಾಗ ಕೊಟ್ರು ಸರ್ ಕೆಲಸ. ಇವ್ರು ರೈತರು ಮಡಿಗಳು ಕೆಲಸ ಅವೆಲ್ಲ ಮತ್ತೆ ಯಾರ್ಯಾರು ಬಂದು ರೈತರು ಬರೆಸ್ತಾರ ಮಗನಿಗೆ ಒಂದಿಷ್ಟಿಷ್ಟು ಜನ ಅಂತ ಕಳಿಸಿ ಅವಾಗ ಸ್ವಲ್ಪ ದಿನ ಕೆಲಸ ಕೊಟ್ರು ಸರ್. ಈಗ ನಾನು ಇನ್ನೊಂದು ವಿಷಯನ ಕೇಳ್ಪಟ್ಟಿದ್ದೆ, ಮಹಿಳಾ ಸ್ವಸಹಾಯ ಸಂಘದಲ್ಲಿ ಇದ್ದೀರಿ ಮತ್ತು ನಿಮ್ಮ ಗ್ರಾಮದಲ್ಲಿ ಎರಡು ಮಹಿಳಾ ಸ್ವಸಹಾಯ ಸಂಘಗಳಿಂದ ಒಟ್ಟಿಗೆ ಸೇರಿಕೊಂಡು ಕೃಷಿ ಮಾಡ್ತಾ ಇದ್ದಾರೆ, ಸಹಕಾರ ಸಂಘದ ರೀತಿಯಲ್ಲಿ ಕೃಷಿ ಒಟ್ಟಿಗೆ ಮಾಡ್ತಾ ಇದ್ದೀರಿ ಅಂತ, ಇದೆಲ್ಲ ಯಾರು ಹೇಳಿದ್ರು, ಹೇಗೆ ಇದು ನಿಮಗೆ ಇಲ್ಲಿ ಕೆಲಸ ಶುರು ಮಾಡಿದ್ರಿ? ಇದೆಲ್ಲ ಯಾರು ಹೇಳಿಲ್ಲ ಸರ್ ನಮಗೆ. ಮತ್ತೆ ಸಖಿ ಕೆಡಲಿಂದ ಫಸ್ಟ್ಕ್ಕೆ ನಾವು ಸಂಘ ಮಾಡಿವಿ ಅಂತಂದು ಹೇಳೋ ತಟ್ಟಿಗೆ ಎರಡೆರಡು ಕುರಿ ಕೊಟ್ರು ನಮಗೆ ಫಸ್ಟ್ಕ್ಕೆ. ಹ್ಞೂ ಸರ್, ನಮ್ಗೆ ಫಸ್ಟ್ ಒಂದೇ ಗುಂಪಿನವ್ರಿಗೆ ಕೊಟ್ರು ಸರ್, ಗುಲಾಬಿ ಗುಂಪಿನವ್ರು ಅಂತ ನಾವು ಫಸ್ಟ್ಕ್ಕೆ ಮಾಡಿದ್ವಿ. ನಮಗೆ ಎರಡೆರಡು ಕುರಿ ಕೊಟ್ರು ಸರ್, ಒಂದು ವರ್ಷ ತಕ್ಕ ಮೇಯಿಸ್ಕೊಂಡು ನಾವು ಅದ್ರಲ್ಲಿಂದ ರೊಟ್ಟು ನಮಗೆ ಉಪಯೋಗ ಆಯ್ತು. ಆಮೇಲೆ ಮತ್ತೆ ಎರಡನೇ ಗುಂಪಿನವ್ರು ನಾವು ಒಂದು 10 ಜನ ಕಲಿತೀವಿ ಅಂತ ಅವ್ರು 10 ಜನ ಎರಡನೇ ಗುಂಪು ಮಾಡಿದ್ರು ಸರ್. ಮತ್ತೆ ಅವರಿಗೆ ನಾವು ಕಲಿತಾಗ ಅವರಿಗೆ ಕುರಿ ಕೊಟ್ಟಿರಿ ನಮಗೇನು ಕೊಟ್ಟಿಲ್ಲ ಮೇಡಮ್ ಅಂತಂದು ಅವ್ರು ಮತ್ತೆ ಕೇಳ್ಕೊಂಡ್ರು ಸರ್ ಹಿಂಗೆ. ಅವಾಗ ಮೇಡಮ್ ಇದ್ದು ನಾವು ಈಗ ನೀವು 20 ಜನ ಇದ್ದೀರಂದ್ರೆ ನಾವು ಎಮ್ಮೆ ಇವಾಗ ಎಮ್ಮೆ ಕೊಡ್ತೀವಿ, ನೀವು ಮಾಡ್ಕೊಂಡು ಹೋಗ್ತೀವಿ ಅಂದ್ರೆ ನೀವು ಚೆಂದಾಗಿ ಮಾಡ್ಕೊಂಡು ಹೋಗ್ಬೇಕಂತಂದು ಹೇಳಿದ್ರು ಸರ್. ಆಗ ಮೇಡಮ್ಮ ನಮಗೆ ಎಂಟು ಎಮ್ಮೆ ಕೊಡಿಸಿದ್ಲು, ಇದೆಲ್ಲ ಜಾಗ ಮತ್ತು ಬಾಡಿಗೆ ಅಂತ ಜಾಗ ಮಾತಾಡಿ ಇಷ್ಟೆಲ್ಲ ಶೆಡ್ಡ ಮಾಡಿಸ್ಕೊಟ್ಲು, ಮತ್ತು 5 ಎಕರೆ ಗದ್ದೆನೂ ಗುತ್ತಿಗೆನೂ ಕೊಡಿಸಳ, ನೀವು ನೋಡಿಕೆರಿ ಇನ್ನು ಅವಾಗಲೇ ಕೊಡಿಸ್ತದ್ಲು ನಮಗೆ ಗಡನ ಜಲ್ದಿ ರೊಟ್ಟು ಭೂಮಿ ಸಮೇತ ಸಿಗಲಿಲ್ಲ ಸರ್, ಈಗ ಮಾಡೋ ಭೂಮಿನೇ ಕೊಡ್ತೀವಿ ಅಂತ ಹೇಳಿ ಆಮೇಲೆ ಇಲ್ಲ ಅಂತ ಹೇಳ್ಬಿಟ್ರು ಅವರು. ಹೆಣ್ಮಕ್ಳು ಏನು ಮಾಡ್ತಾರೆ ಅವರು, ಅವ್ರು ಹಂಗಲ್ಲ ಅನುಮಾನಗಳು ತಿಳ್ಕೊಂಡು ಕೊಡೋದಲ್ಲ ಅಂತ ಹೇಳ್ಬಿಟ್ರು. ಮತ್ತೆ ಆಮೇಲೆ ಕೊಡ್ಲಿದ್ರು ಕೊಡಲಿಲ್ಲ ಬಿಡ ಅಂತ ನಮಗೆ ರೊಟ್ಟು ಬೇಜಾರು ಮಾಡ್ಕೊಂಡು ನಾವು ಬೇರೆ ಕಡೆಗೆಲ್ಲ ಹುಡುಕಾಡಕ್ಕೆ ನಿಂತ್ಕೊಂಡ್ವಿ. ಮತ್ತೆ ಆಮೇಲೆ ತಾವಾಗಿ ತಾವು ಬಂದು ಮತ್ತೆ ಕೊಟ್ರು ನಮಗೆ, ಮಾಡ್ರಿ ನಾವು ಕೊಡ್ತೀವಿ ಅಂತಂದೇಳಿ. ಆವಾಗಲಿಂದ ನಾವು ಅದ್ರಾಗ ಟಿಲ್ಲರ್ ಹೊಡಿಸ್ಕೊಂಡು ಕಸ ಆರಿಸ್ಕೊಂಡು ತಾವು ಒಂದು ಸಾಲು ಹೊಡಿಸಿದ್ವಿ, ಆ ದುಡ್ಡು ನಮ್ಮ ಕಡೆಯಿಂದ ಇಸ್ಕೊಂಡಾರ ಅವ್ರು ಮೇಡಮ್ನವ್ರು ಕೊಟ್ಟಾರ. ಮತ್ತೆ ನಾವು ಆಮೇಲೆ ಅದ್ರಾಗ ಕೆಲಸ ಮಾಡ್ಕೊಂತ ಕಸ ಆರಿಸಿದ್ವಿ, ಮತ್ತು ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ಬೀಜಗಳು ಸಕೇರಿ ಸಾವಿರಿಸ್ ಬೀಜ ತಂದುಕೊಟ್ರು, ತರಕಾರಿ ಬೀಜ ನಾವಿಸ್ ಬೀಜ ಅದ್ರ ಬೀಜ ನೋಡ್ಕೊಂಡ್ವಿ, ರಾಗಿ ಮತ್ತು ನವಣೆ ಗುರೆಳು ಮೆಕ್ಕೆಜೋಳ ಎಲ್ಲ ಬಿತ್ತನೆ ಮಾಡ್ಕೊಂಡ್ವಿ. ರಾಜಗಿರಿ ಪಲ್ಲೆ, ಪುಂಡೆ ಪಲ್ಲೆ, ಸಬ್ಬಕ್ಸಿ ಪಲ್ಲೆ, ಮೆಂತ್ಯ ಪಲ್ಲೆ, ಕೊತ್ತಂಬರಿ, ಬೆಂಡೆಕಾಯಿ, ಚವಳೆಕಾಯಿ, ಮತ್ತು ನಮಗೆ ಮೆಣಸಿನಾಗೆ ಸಿಕ್ಕಿದ್ದಿಲ್ಲ ಮೇಡಮ್ನವ್ರ ಕಡೆಯಿಂದ ಅಷ್ಟು ಮೆಣಸಿನಾಗೆ ಸಿಕ್ಕು, ಅವನ್ನ ತಂದು ಹಚ್ಕೊಂಡ್ವಿ ಸರ್. ನಾವು ನೆಲ್ಲ ಇದು ಮಾಡ್ಕೊಂಡ್ವಿ, ಭತ್ತ ಮಾಡ್ಕೊಂಡ್ವಿ ಸರ್. ಈಗ ನೋಡಿ, ಇದು ಒಂಥರ ವಿಶೇಷವಾಗಿರ್ತಕ್ಕಂಥ ಸಾಧನೆ ಇದು ನಿಮಗೆ. ಅಂದರೆ ನೀವೆಲ್ಲ ಮಹಿಳೆಯರೆಲ್ಲ ಸೇರಿಕೊಂಡು ಒಂದು 20 ಜನ ಮಹಿಳೆಯರು ಸೇರಿಕೊಂಡು ಈ ಕೃಷಿಗೆ ಮುಂದಾದ್ರಿ. ಈಗ ಮುಂದಾಗುವಾಗ ನಿಮಗೆ ಮನೆಯಲ್ಲಿ ಏನಾದರೂ ಅಡ್ಡಿಪಡಿಸಿದ್ರೆ? ಯಾರು ಏನು ಅಡ್ಡಿಪಡಿಸಿಲ್ಲ ಸರ್. ಹಿಂಗೆ ನಾವು ಯಾವುದೋ ಒಂದು ಈಗ ಏನೋ ಒಬ್ರದ್ದು ಮನೆಯಲ್ಲಿ ಪ್ರಾಬ್ಲಮ್ ಇರ್ತೈತೆ, ಒಬ್ರು ಬಿಟ್ಟಿರ್ತೀವಿ, ಒಂದು ದಿವಸ ಬಿಡಲ್ಲಿ 2 ದಿವಸ ಬಿಟ್ಟಿರ್ತಾರೆ, ಹಿಂಗಾಗಿ ನೀನು 2 ದಿವಸ ಬಿಟ್ಟು ಯಾವ 3 ದಿವಸ ಬಿಟ್ಟು ಅಂತ ನಾನು ಹಿಂಗೆ ಜಗಳ ಮಾಡ್ಕೊಂಬೋದು, ಮತ್ತೆ ತಿರ್ಗಾ ಮುಂಜಾನೆ ಮತ್ತೆ ಮಾಡ್ಕೊಂಡು ಹೋಗೋದು. ಇದೇ ಥರ ನಾವು ಮಾಡ್ಕೊಂಡು ಮನೆಗೇನು ನಮಗೆ ಯಾರು ಪ್ರಾಬ್ಲಮ್ ಮಾಡಿಲ್ಲ ಸರ್. ಮತ್ತೇನು ಬಿಡ ಅವ್ರು ಹೆಣ್ಮಕ್ಳು ಮತ್ತು ಗುಂಪು ಮಾಡ್ಕೊಂಡಾರ ಅವ್ರು ಮಾಡ್ಕೊಂಡು ಹೋಗ್ತಾರಂತ ಯಾರು ಏನು ನಂಗೆ ಪ್ರಾಬ್ಲಮ್ ಮಾಡಿಲ್ಲ. ಈಗ ನಿಮ್ಮ ಸಂಘದಿಂದ ಮೀಟಿಂಗ್ಗಳು ಈ ಥರ ಸಭೆಗಳು ಸೇರ್ತಿರ್ತೀರ ಯಾವಾಗಾದರೂ? ಸೇರ್ತೀವಿ ಸರ್. ಯಾವಾಗ ಯಾವಾಗ ಸೇರ್ತೀರಿ? ಸೈಕಿಯರು ಬಂದು ಹೇಳ್ತಾರೆ ಸರ್, ಅವರು ಮೀಟಿಂಗ್ಗಳು ಮಾಡ್ತಾರೆ, ನಾವು ಕುಂತ್ಕೊಂಡು ಒಂದೊಂದ್ಸಲ ನಾವು ಮಾತಾಡ್ತೀವಿ. 15 ದಿವ್ಸಕ್ಕೊಂದ್ಸಲ ಕಲ್ತೀವಿ, ಒಂದೊಂದ್ಸಲ ವಾರಕ್ಕೊಂದ್ಸಲ ಕಲ್ತೀವಿ, ಒಂದೊಂದ್ಸಲ ಕಲಿಯೋಕ್ಕಾಗಲ್ಲ ತಿಂಗಳೆಲ್ಲ ಮಾಡ್ಕೊಂಡು ತಿಂಗಳಿಗೊಂದ್ಸಲ ಅದ್ರನ್ನ ಕುಂತು ಮಾತಾಡ್ತೀವಿ ನಾವು. ನಾವು ಇದನ್ನ ಮಾಡ್ಬೇಕು, ನೀವು ಇದನ್ನ ಮಾಡ್ಬೇಕು, ಈ ಟೈಮ್ಗೆ ಹಿಂಗೆ ಮಾಡ್ಬೇಕು, ಮತ್ತು ಇದ್ರದ್ದು ಎಷ್ಟು ಖರ್ಚಾತು, ಇದನ್ನೆಲ್ಲ ಹಿಂಗೆ ತಂದ್ವಿ, ಇದು ಇವ್ರು ಹಿಂಗೆ ಮಾಡಿದ್ರೆ ನಾವು ಹಿಂಗೆ ಮಾಡಿದ್ವಿ ಅಂತ ಇವನ್ನೆಲ್ಲ ಮಾತಾಡ್ತೀವಿ ಸರ್. ಈಗ ನಿಮಗೆ ಸಖಿ ಸಂಸ್ಥೆಯಿಂದ ಒಂದಿಷ್ಟು ಕುರಿ ಸಾಕಾಣಿಕೆ, ಹೈನುಗಾರಿಕೆ, ಎಮ್ಮೆ ಸಾಕಾಣಿಕೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮತ್ತು ಸಾಂಘಿಕವಾಗಿ 5 ಎಕರೆ ಭೂಮಿಯನ್ನು ಗುತ್ತಿಗೆ ತೆಗೆದುಕೊಂಡು ಕೃಷಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈಗ ನಿಮಗೆ ಇದರಿಂದ ಜೀವನ ಸುಧಾರಣೆ ಕಡೆಗೆ ಆಗ್ತಾ ಇದೆಯಾ? ಮುಂದೆ ಏನು ಮಾಡ್ತೀರಿ? ಮಾಡ್ತೀವಿ ಸರ್. ಮತ್ತು ನಮ್ಮ ಮುಂದೆ ಮಾಡ್ಬೇಕು, ನಾವು ಮಾಡ್ಬೇಕಂತಂದೇ ನಿಂತ್ಕೊಂಡ್ವಿ ಗುಂಪು ಮಾಡ್ಕೊಂಡು ಮಾಡ್ಬೇಕು. ಈಗ ಸದ್ಯಕ್ಕಂದ್ರೆ ನಮಗೆ ಅಷ್ಟಕ್ಕಂದು ರೊಟ್ಟು ಎಲ್ಪ್ ಆಗಂಗಿಲ್ಲ, ಯಾಕಂದ್ರೆ ರೊಟ್ಟು ಕಷ್ಟ ಆಗ್ತೈತಿ. ಇನ್ನು ನಮ್ಮದು ಬೆಳೆ ಮುಂದರಿಬೇಕಲ್ಲ, ಬೆಳವಣಿಗೆ ಮುಂದರ್ದಂಗೆಲ್ಲ ನಮಗೆ ಕಷ್ಟ ಬಯಲಾಗ್ಬೋದು, ತೊಂದರೆಗಳು ಬಯಲಾಗ್ಬೋದು, ಏನಾದರೂ ಆಗ್ಬೋದು. ಈಗಿನ್ನ ಚಿಕ್ಕ ಚಿಕ್ಕದ ಬೆಳೆಸ್ತಾ ಇದೀವಲ್ಲ, ಸ್ವಲ್ಪ ನಮಗೆ ಇವಾಗ ಪ್ರಾಬ್ಲಮ್ ಅನಿಸ್ತದೆ ಸರ್. ಅಂದ್ರೆ ಈಗ ನಿಮಗೆ ಮನೆಗೆ ಬೇಕಾಗಿದ್ದೆಲ್ಲ ಸಿಗ್ತಾ ಇದೆ? ಮನೆಗೆ ಬೇಕಾಗಿದ್ದೆಲ್ಲ ಸಿಗ್ತದೆ ಸರ್. ಮನೆಗೆ ಬೇಕಾಗಿದ್ದಂದ್ರೆ ಅದೇ ಸೊಪ್ಪು ಬಂದೈತೆ ಸರ್ ಈಗ ಸದ್ಯಕ್ಕಂದ್ರ. ಇನ್ನ ಎಲ್ಲ ಕೆಲವು ಇನ್ನ ಈಗಿನ್ನ ಬೆಳವಣಿಗೆ ಇದೆ ಸರ್, ಅದೆಲ್ಲ ಬಂದ್ರೆ ನಮಗೆ ಎಲ್ಲ ಭತ್ತ ಸಿಗ್ಬೋದು ಸರ್. ಒಳ್ಳೇದು ಮದ್ಗಮರೆ, ನಮ್ಮ ಈ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ನಿಮ್ಮ ಕೃಷಿ ಕೂಲಿ ಕಾರ್ಮಿಕ ಅನುಭವಗಳನ್ನು ಮತ್ತು ನಿಮ್ಮ ಸಂಘಗಳಿಂದ ಮತ್ತು ಒಂದು ಸಖಿ ಸಂಸ್ಥೆಯ ಸಹಯೋಗದಲ್ಲಿ 5 ಎಕರೆ ಭೂಮಿಯನ್ನು ಗುತ್ತಿಗೆ ತೆಗೆದುಕೊಂಡು ಕೃಷಿಗೆ ಆರಂಭ ಮಾಡಿದಿರಿ, ಮತ್ತು ಜೊತೆಗೆ ಹೈನುಗಾರಿಕೆಯನ್ನು ಸಹಿತ ಆರಂಭ ಮಾಡಿದಿರಿ. ನಿಮ್ಮ ಸಂಘದ ಚಟುವಟಿಕೆಗಳು ಹೀಗೆ ಮುಂದುವರಿಲಿ, ನಿಮ್ಮ ಕುಟುಂಬಗಳು ಆರ್ಥಿಕವಾಗಿ ಇನ್ನಷ್ಟು ಗಟ್ಟಿಯಾಗಲಿ ಅಂತ ಆಶಿಸ್ತಾ ನಮ್ಮೊಂದಿಗೆ ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಕೃಷಿ ಅನುಭವ ಕುರಿತು ಈವರೆಗೆ ಶ್ರೀಮತಿ ಮದಗಮ್ಮ ಅವರೊಂದಿಗೆ ಸಂದರ್ಶನವನ್ನು ಕೇಳಿದ್ರಿ. ಸಂದರ್ಶನವನ್ನು ನಡೆಸಿಕೊಟ್ಟವರು ಸೋಮೇಶ್ ಉಪ್ಪಾರ್ ಅವರು. पुतला बोल रहे पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलहाती थी, शुद्धता झलकती थी, माटी भी तंदुरुस्त और लोग भी. अरे पहली वाली बात कहा, परम तो सभी डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं, खर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं. ठीक है भाई, मैं भी आज तो जैविक खेती शुरू करूँगा. माटी से प्रेम की परंपरा है परंपरागत खेती. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. 100.5 MHz ತರಂಗಾಂತರಗಳಲ್ಲಿ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕಡಲೆ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳು ಈ ಕುರಿತು ಕೃಷಿ ತಜ್ಞರಾದ ಡಾಕ್ಟರ್ ಚಂದ್ರಕಾಂತ ಕಾಲಿಬಾವಿ ಅವರೊಂದಿಗೆ ಸಂದರ್ಶನವನ್ನು ಕೇಳೋಣ. ಕೇಳುಗ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ಈ ಕಡಲೆ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳು ಈ ಕುರಿತು ಗಂಗಾವತಿಯ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿಗಳು, ಬೇಸಾಯ ಶಾಸ್ತ್ರಜ್ಞರು ಹಾಗೂ ಕೇಂದ್ರದ ಮುಖ್ಯಸ್ಥರಾಗಿರುವ ಡಾಕ್ಟರ್ ಸಿಎಂ ಕಾಲಿಬಾವಿ ಅವರೊಂದಿಗೆ ಈ ಕಡಲೆ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳು ನಮ್ಮ ರೈತರಿಗೆ ಅನೇಕ ಉಪಯುಕ್ತ ಮಾಹಿತಿಗಳನ್ನು ತಿಳಿಸಿಕೊಳ್ಳಿದ್ದಾರೆ. ಹಾಗಾಗಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಡಾಕ್ಟರ್ ನಮಸ್ಕಾರ, ಹಾಗೂ ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಸ್ವಾಗತ ಕಾರ್ಯಕ್ರಮಕ್ಕೆ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ದಿವಸ ಕಡಲೆ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ನಾನು ನಿಮಗೆ ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಒಂದು ಸುಧಾರಿತ ಕಡಲೆ ಬೆಳೆಗೆ ನಾವು ಯಾವ ರೀತಿಯಾಗಿ ಈ ಬೆಳೆಯನ್ನು ಒಂದು ಹೆಚ್ಚಿನ ಇಳುವರಿಯನ್ನು ತೆಗೆದುಕೊಳ್ಳೋಕೆ ವೈಜ್ಞಾನಿಕ ರೀತಿಯಿಂದ ಯಾವ ರೀತಿಯಾಗಿ ನಾವು ಬೀಜಗಳ ಆಯ್ಕೆ ಮತ್ತು ಜೈವಿಕ ಗೊಬ್ಬರಗಳನ್ನು ಮತ್ತು ರಾಸಾಯನಿಕ ಗೊಬ್ಬರಗಳನ್ನು ಯಾವ ರೀತಿಯಾಗಿ ನಾವು ಅದನ್ನು ಬಳಸೋದರ ಜೊತೆಗೆ ನಾವು ಕುಸ್ಕಿಯಲ್ಲಿ ಯಾವ ರೀತಿಯಾಗಿ ಹೆಚ್ಚಿನ ಇಳುವರಿಯನ್ನು ಕಡಲೆ ಬೆಳೆಯಲ್ಲಿ ತೆಗೆದುಕೊಳ್ಬೋದು ಹಿಂಗಾರಿ ಬೆಳೆಯಲ್ಲಿ. ಒಟ್ಟಾರೆ ನಮ್ಮ ಕಡಲೆ ಬೆಳೆಯು ಉತ್ತರ ಕರ್ನಾಟಕದ ಒಂದು ಮುಖ್ಯವಾದ ಒಂದು ಹಿಂಗಾರಿಯ ದ್ವಿದಳ ಧಾನ್ಯದ ಒಂದು ಬೆಳೆಯಾಗಿದೆ. ಇದನ್ನು ಹೆಚ್ಚಾಗಿ ಒಂದು ಕಪ್ಪು ಜಮೀನಲ್ಲಿ, ನಾವೇನು ಕರೆ ಜಮೀನು ಎರೆ ಜಮೀನು ಅಂತ ನಾವೇನು ಕರಿತೇವಲ್ಲ, ಅಂಥ ಒಂದು ಜಮೀನಲ್ಲಿ ಸುಮಾರು ನೀರಾವರಿ ಮತ್ತು ಕುಸ್ಕಿ ಪ್ರದೇಶದಲ್ಲಿ ಸುಮಾರು 924,000 ಹೆಕ್ಟೇರ್ ಪ್ರದೇಶದಲ್ಲಿ ಇವತ್ತು ನಾವು ಅಂದಾಜು ಬೆಳೀತಾ ಇದೆ. ಅದನ್ನು ಉತ್ಪಾದನೆಯನ್ನು ನಾವು ತೆಗೆದುಕೊಂಡ್ರೆ 7.5 ದಶಲಕ್ಷ ಟನ್ಗಳಷ್ಟು ಹೆಚ್ಚಿನ ಒಂದು ಉತ್ಪಾದನೆ ಕೂಡ ನಾವು ಹಿಂಗಾರಿ ಮತ್ತು ನೀರಾವರಿ ಕ್ಷೇತ್ರದಲ್ಲಿ ಕಡಲೆ ಬೆಳೆಯನ್ನು ನಾವು ಕಾಣಬಹುದು. ಇದರಲ್ಲಿ ಪ್ರತಿ ಎಕರೆ ಇಳುವರಿಯನ್ನು ನಾವು ತೆಗೆದುಕೊಂಡ್ರೆ ಸುಮಾರು 321 kg ಪ್ರತಿ ಎಕರೆಗೆ ಇಳುವರಿ ಇದೆ. ಅಂದ್ರೆ ಇದನ್ನು ನಾವು ಯಾವ ರೀತಿಯಾಗಿ ವೈಜ್ಞಾನಿಕ ರೀತಿಯಿಂದ ಹೆಚ್ಚಿಸ್ಬೋದು ಅನ್ನೋದ್ರ ಬಗ್ಗೆ ಇವತ್ತಿನ ದಿವಸ ನಾನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದರಲ್ಲಿ ಒಂದು ಹಿಂಗಾರಿ ಕಡಲೆ ಬೆಳೆಯಲ್ಲಿ ಬರ್ತಕ್ಕಂಥ ತಳಿಗಳು ಯಾವ್ಯಾವು? ಹೆಚ್ಚಿನ ಮಟ್ಟದಲ್ಲಿ ನಾವು ಹಿಂದೆ ಸುಮಾರು 15 ವರ್ಷಗಳ ಹಿಂದೆ ಹೋದಾಗ 2 ತಳಿಗಳನ್ನು ನಾವು ಕಾಣ್ತಾ ಇದ್ವಿ. ಒಂದೇ ಒಂದು, ಅದು ಅಣ್ಣಿಗೇರಿ ಅಂತಕ್ಕದ್ದು ಒಂದು ತಳಿ ಇದೆ. ಆ ತಳಿ ಬಿಟ್ಟರೆ BGS 964 ಅಂತ ತಳಿ ಇತ್ತು. ಅದರ ಜೊತೆಗೆ JG 11 ಅಂತಕ್ಕದ್ದು ತಳಿ, ಇತ್ತೀಚೆಗೆ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಲ್ಲಿ ಬಿಡುಗಡೆಯಾಗಿರ್ತಕ್ಕಂಥ BGD 103, ಆಮೇಲೆ BG 1105, JG 9218 ಅಂತಕ್ಕದ್ದ ತಳಿಗಳು ಉತ್ತಮವಾಗಿರ್ತಕ್ಕಂಥ ಒಂದು ಕಡಲೆ ತಳಿಗಳು. ಈ ಒಂದು ತಳಿಗಳು ಇನ್ನೊಂದು ಮಷಿನ್ ಹಾರ್ವೆಸ್ಟ್ಗೆ ಸೂಕ್ತವಾಗಿರ್ತಕ್ಕಂಥ ತಳಿಗಳು ಕೂಡ ಒಂದಿದೆ, GBM 2 ಅಂತಕ್ಕದ್ದು ತಳಿ ಇದು. ಈ ತಳಿ ಕೂಡ ಉತ್ತಮವಾಗಿ ಇಳುವರಿ ಬರ್ತಕ್ಕಂಥ ತಳಿ, ಅದನ್ನು ಕೂಡ ನೀವು ಹೆಚ್ಚಿನ ಮಟ್ಟದಲ್ಲಿ ಕೂಡ ನಾವು ಬೆಳಿಬೋದು. ಇತ್ತೀಚೆಗೆ ನೀರಾವರಿಯಲ್ಲಿ ಕಾಬೂಲಿ ಅಂತಕ್ಕದ ತಳಿಗಳು ಕೂಡ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಕೂಡ ಈ ಒಂದು ತಳಿಗಳ ಬಗ್ಗೆ ಮಾಹಿತಿಯನ್ನು ಕೂಡ ನೀವು ಪಡ್ಕೊಳ್ಬೋದು. ಕಾಬೂಲಿ ಅಂತಕ್ಕದ ತಳಿಗೂ ಕೂಡ ನಮಗೆ ಉತ್ತಮ ಇಳುವರಿ ಬರ್ತಕ್ಕಂಥ ನೀರಾವರಿಗೆ ಸೂಕ್ತವಾಗಿರ್ತಕ್ಕಂಥ ತಳಿಗಳು. ಆದರೆ ಮಳೆ ಆಶ್ರಿತಕ್ಕೆ ಸೂಕ್ತವಾಗಿರ್ತಕ್ಕಂಥ ತಳಿ ಅಂದ್ರೆ JG 11, JG BGD 103, ಇವು ಉತ್ತರ ಕರ್ನಾಟಕದ ಬಳ್ಳಾರಿ, ರಾಯಚೂರು, ಗುಲ್ಬರ್ಗ ಮತ್ತು ಇನ್ನಿತರ ಕೊಪ್ಪಳ ವಲಯಕ್ಕೆ ಸೂಕ್ತವಾಗಿರ್ತಕ್ಕಂಥ ತಳಿಗಳು. ಇದನ್ನು ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಕೂಡ ಈ ತಳಿಗಳನ್ನು ಬೆಳೆದು ಹೆಚ್ಚಿನ ಇಳುವರಿಯನ್ನು ಕೂಡ ನಮ್ಮ ರೈತರು ಪಡ್ಕೊಳ್ಬೋದು. ಎಕರೆಗೆ ಎಷ್ಟು ಪ್ರಮಾಣದ ಬೀಜವನ್ನು ನಾವು ಬಳಸಬೇಕಾಗುತ್ತೆ? ಸುಮಾರು ನಾವು ಮಳೆ ಆಶ್ರಿತದಲ್ಲಿ ಅಥವಾ ನಾವು ನೀರಾವರಿ ಆಶ್ರಯಕ್ಕಿದ್ರೆ ನೀರಾವರಿಗೆ ಬೆಳೀತಕ್ಕಂಥ ಕಡಲೆ ಬೆಳೆಗೆ 20-25 ರಿಂದ 30 KGವರೆಗೂ ಕೂಡ ನಾವು ಪ್ರತಿ ಎಕರೆಗೆ ಬೀಜದ ಪ್ರಮಾಣವನ್ನು ನಾವು ಬಳಸ್ಬೋದು. ಮಳೆ ಆಶ್ರಿತಕ್ಕೆ ಬಂದರೆ 20-25 KG ಪ್ರತಿ ಎಕರೆಗೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬೀಜದ ಪ್ರಮಾಣವನ್ನು ನಾವು ಇಲ್ಲಿ ಬಳಸಬೇಕಾಗುತ್ತೆ. ಯಾಕಂದ್ರೆ ಮಳೆ ಆಶ್ರಿತದಲ್ಲಿ ನಾವು 20 KG ಬಿತ್ತಿದ್ರೆ ತೇವಾಂಶದ ಕೊರತೆಯಿಂದ ಅಲ್ಲಿ ಮೊಳಕೆ ಪ್ರಮಾಣ ಕಡಿಮೆ ಆಗ್ಬೋದು. ಆ ದಿಸೆಯಲ್ಲಿ ರೈತರು ತಪ್ಪದೇ ಎಕರೆಗೆ ಕಡಿಮೆ ಅಂದರೂ ಕೂಡ 25 KGನ ಪ್ರತಿ ಎಕರೆಗೆ ನಮ್ಮ ರೈತರು ಬಳಸಲಿಕ್ಕೆ ಮುಂದಾಗಬೇಕು. ಇನ್ನು ನಾವು ಪ್ರತಿ ಎಕರೆಗೆ ಬೀಜವನ್ನು ಯಾವ ರೀತಿಯಾಗಿ ನಾವು ನೆನೆಯಿಟ್ಟು ಬಿತ್ತೋದ್ರಿಂದ ಏನೇನು ಲಾಭಗಳಿದವು, ಈ ತಳಿಯನ್ನು ಕೂಡ ನಾವು ಸುಣ್ಣದ ಪುಡಿ ಅಥವಾ ಕ್ಯಾಲ್ಸಿಯಂ ಕ್ಲೋರೈಡ್ ಅಂತವೇನು ಹೇಳ್ತೇವಲ್ಲ, 15-20 ನಿಮಿಷ ಮಾತ್ರ ನಾವು ಇದನ್ನು ನೆನೆಯಿಟ್ಟು ಬಿತ್ತಬೇಕಾಗುತ್ತೆ. ಜಾಸ್ತಿ ಪ್ರಮಾಣದಲ್ಲಿ ನಾವು 1/2 ತಾಸಿಗಿಂತ ಹೆಚ್ಚಿಗೆ ಏನಾದರೂ ನೆನೆಯಿಟ್ಟಿವಿ ಅಂದ್ರೆ 6-8 ತಾಸು ಅದನ್ನು ನೆರಳಲ್ಲಿ ನಾವು ಆ ಬೀಜವನ್ನು ಒಣಗಿಸ್ಬೇಕಾಗತ್ತೆ. ನೆರಳಲ್ಲಿ ಆ ಬೀಜ ಆರಬೇಕು. ಅದಕ್ಕೆ ಕಡಿಮೆ ಅಂದರೂ ಕೂಡ 10-15 ನಿಮಿಷ ನೀರಲ್ಲಿ ನಾವು ನೆನೆಯಿಡಬೇಕಾಗತ್ತೆ. ಕ್ಯಾಲ್ಸಿಯಂ ಕ್ಲೋರೈಡ್ ಪ್ರತಿ ಎಕರೆಗೆ ಸುಮಾರು 10-12 ಗ್ರಾಂ ಪ್ರತಿ ಎಕರೆ ಬೀಜಕ್ಕೆ 15-20 ಗ್ರಾಂ ಸುಣ್ಣದ ಪುಡಿಯನ್ನು ತೆಗೆದುಕೊಂಡು ಬೀಜವನ್ನು 10-15 ನಿಮಿಷ ನೆನೆಯಿಟ್ಟು ನಾವು ಬಿತ್ತನೆಗೆ ಕೈಗೊಳ್ಳಬೇಕಾಗುತ್ತೆ. ನೆನೆಯಿಟ್ಟ ಬೀಜವನ್ನು ಕಡೆಗೆ ತೆಗೆದು ನಂತರ ನಾವು ರೈಸೋಬಿಯಮ್ಮು, PSB, ಟ್ರೈಕೋಡರ್ಮ ಪ್ರತಿ ಎಕರೆಗೆ ರೈಸೋಬಿಯಮ್ಮು 500 ಗ್ರಾಂ ಬೇಕಾಗುತ್ತೆ. ಆಮೇಲೆ ರಂಜಕ ಕರಗಿಸುವ ಜೀವಾಣು 500 ಗ್ರಾಂ ಬೇಕಾಗುತ್ತೆ. ಅದರ ಜೊತೆಗೆ ನಾವು ಟ್ರೈಕೋಡರ್ಮ ಪುಡಿಯನ್ನು ಇಲ್ಲಿ ಕೂಡ ನಾವು ತಪ್ಪದೇ ನಮ್ಮ ರೈತರು ಬಳಸಬೇಕಾಗತ್ತೆ. ಇಲ್ಲಿ 6-8 ಗ್ರಾಂ ಪ್ರತಿ KG ಬೀಜಕ್ಕೆ ನಾವು ಇಲ್ಲಿ ಏನು ಮಾಡ್ಬೋದು, ಬೀಜೋಪಚಾರವಾಗಿ ಟ್ರೈಕೋಡರ್ಮ ಪುಡಿಯನ್ನು ನಮ್ಮ ರೈತರು ತಪ್ಪದೇ ಬಳಸಬೇಕು. ಈ ರೀತಿ ಮಾಡೋದ್ರಿಂದ ನಮ್ಮ ಕಡಲೆ ಬೆಳೆಯ ಇಳುವರಿಯಲ್ಲಿ ಕೂಡ ನಾವು ಹೆಚ್ಚಿನ ರೈಸೋಬಿಯಂ ಬೀಜೋಪಚಾರ ಮಾಡೋದ್ರಿಂದ ಕಡಿಮೆ ಅಂದರೂ ಕೂಡ 15-20% ನಾವು ಸಾರಜನಕದ ಉಳಿತಾಯವನ್ನು ಮಾಡ್ಬೋದು. ರಂಜಕ ಕರಗಿಸುವ ಜೀವಾಣುವನ್ನು ಕೂಡ ಬೀಜೋಪಚಾರವಾಗಿ ನಾವು ಬಳಸೋದ್ರಿಂದ 10-15% DAP ಪ್ರಮಾಣವನ್ನು ಕೂಡ ನಾವಿಲ್ಲಿ ಕಡಿಮೆ ಮಾಡ್ಬೋದು. ಪ್ರತಿ ಎಕರೆಗೆ ಬೇಕಾಗುವ ರಾಸಾಯನಿಕ ಗೊಬ್ಬರಗಳ ಪ್ರಮಾಣ ಎಷ್ಟು? ಪ್ರತಿ ಎಕರೆಗೆ 10 KG ಸಾರಜನಕ, 20 KG ರಂಜಕವನ್ನು ನಾವು ಇಲ್ಲಿ ಬಳಸಬೇಕಾಗತ್ತೆ ನಮ್ಮ ರೈತರು. ಈ ರೀತಿಯಾಗಿ ಪ್ರತಿ ಎಕರೆಗೆ ನಾವು ಏನು 10 KG ಸಾರಜನಕ, 20 KG ರಂಜಕವನ್ನು ನಾವು ಬಳಸಬೇಕಪ್ಪ ಅಂತಂದ್ರೆ ತಪ್ಪದೇ ನಮ್ಮ ರೈತರು ಎಕರೆಗೆ ಬೇಕಾಗಿರ್ತಕ್ಕಂಥ ಯೂರಿಯಾ, DAP ಪ್ರಮಾಣವನ್ನು ನಾವು ಬಳಸಬೇಕಾಗತ್ತೆ. ಈಗ ಸಾರಜನಕವನ್ನು ಬಳಸಬೇಕಂದ್ರೆ ನಾವು ಯೂರಿಯಾವನ್ನು ಕಡಿಮೆ ಅಂದರೂ ಕೂಡ 20-25 KG ಯೂರಿಯಾ, 20 KG ತಪ್ಪದೇ ನಾವು 40-45 KG DAPಯನ್ನು ಪ್ರತಿ ಎಕರೆಗೆ ಬಳಸಬೇಕಾಗತ್ತೆ. ಅದಕ್ಕೆ ತಪ್ಪದೇ ನಮ್ಮ ರೈತರು ಈ ಯೂರಿಯಾ ಮತ್ತು DAP ಪ್ರಮಾಣವನ್ನು ಪ್ರತಿ ಎಕರೆಗೆ 1 DAPಯನ್ನು ನಾವು ಬಳಸೋದ್ರಿಂದ ನಾವು ಅದಕ್ಕೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳನ್ನು ಒದಗಿಸ್ದಂಗಾಗತ್ತೆ. ಅಲ್ಲದೆ ನಾವು ಈ ಒಂದು ಕಡಲೆಯನ್ನು ಬಿತ್ತನೆ ಮಾಡಬೇಕಾದ್ರೆ ನಮ್ಮ ರೈತರಿಗೆ ಒಂದು ಹುಲ್ಲಿನ ಸಮಸ್ಯೆ, ಕಳೆಯ ಸಮಸ್ಯೆ ಜಾಸ್ತಿ ಇರುತ್ತೆ. ಅದಕ್ಕೆ ಕಡಲೆ ಬಿತ್ತಿದ ದಿವಸ ಅಥವಾ ಮಾರನೇ ದಿವಸ ಸ್ಟಾಂಪ್ ಅಂತಕ್ಕದ್ದು ಅಥವಾ ಪೆಂಡಿಮಿತ್ತಲಿನ್ ಅಂತ ನಾವೇನು ಕರಿತೇವಲ್ಲ, ಅದನ್ನು ಬಿತ್ತಿದ ದಿವಸ ಅಥವಾ ಮಾರನೇ ದಿವಸ ತಪ್ಪದೇ ನಾವೇನು ಮಾಡಬೇಕು, 4 ML ಪ್ರತಿ ಲೀಟರ್ ನೀರಿಗೆ ಹಾಕಿ ನೆಲಕ್ಕೆ ಸಿಂಪಡಣೆ ಮಾಡೋದ್ರಿಂದ ಕಡಲೆ ಬೆಳೆಯಲ್ಲಿ ಬರ್ತಕ್ಕಂಥ ಹುಲ್ಲಿನ ಸಮಸ್ಯೆಯನ್ನು ಅಥವಾ ಕಳೆಯ ಸಮಸ್ಯೆಯನ್ನು ನಾವು ಕಡಿಮೆ ಮಾಡಿದಂಗಾಗುತ್ತೆ. ಅದರ ಜೊತೆಗೆ ಇನ್ನೊಂದು ಮುಖ್ಯವಾಗಿ ಇರೋದಂತಂದ್ರೆ ನಮ್ಮ ರೈತರು ಈ ಕಡಲೆ ಬೆಳೆಗೆ ಬಿತ್ತಿ 40-45 ದಿವಸ ಆದಮೇಲೆ ಕಡಲೆ ಬೆಳೆಯನ್ನ ಕುಡಿಯನ್ನು ಚೂಟೋದ್ರಿಂದ ಕೂಡ ನಾವು ಅತಿ ಹೆಚ್ಚಿನ ಇಳುವರಿಯನ್ನು ನಾವು ಪಡ್ಕೊಳ್ಬೋದು. ಅದರ ಜೊತೆಗೆ ಯೂರಿಯಾ ಸಿಂಪರಣೆಯನ್ನು 2% ಯೂರಿಯಾವನ್ನು 20 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಹಾಕಿ ನಾವು ಸಿಂಪರಣೆ ಮಾಡೋದ್ರಿಂದ ಕೂಡ ನಾವು 2-3 ಟೈಮ್ ನಾವು ಯೂರಿಯಾ ಸಿಂಪರಣೆ ಮಾಡ್ಬೋದು. ಅಥವಾ 19-19 ಎಂಬ ಗೊಬ್ಬರವನ್ನು ನಾವು ಪ್ರತಿ ಲೀಟ್ರಿಗೆ ಸುಮಾರು 5-10 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಹಾಕಿ 2-3 ಟೈಮ್ ನಾವು ಸಿಂಪರಣೆಯನ್ನು ಕೈಗೊಳ್ಳಬೇಕಾಗುತ್ತೆ. ಅಲ್ಲಿ ಫ್ಲಾನೋಫಿಕ್ಸ್ 1 ml ಪ್ರತಿ 4 ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡೋದ್ರಿಂದ ಕೂಡ ನಾವು ಏನು ಮಾಡ್ಬೋದು. ಅಥವಾ NEA ಅಂತ ಇದೆ, 20 ppm 2 ml 100 ಲೀಟರ್ ನೀರಿಗೆ ಹಾಕಿ ನಾವು NEA ಸಿಂಪರಣೆ ಮಾಡೋದ್ರಿಂದ ಕೂಡ ನಾವು ಕಡಲೆ ಬೆಳೆಯಲ್ಲಿ ಅತಿ ಹೆಚ್ಚಿನ ಇಳುವರಿಯನ್ನು ನಾವು ಪಡ್ಕೊಳ್ಬೋದು. ಇನ್ನು ಕಡಲೆ ಬೆಳೆಯಲ್ಲಿ ಅಂತರ ಬೆಳೆಯಾಗಿ ಯಾವ್ಯಾವ ಬೆಳೆಯನ್ನು ನಾವು ತೆಗೆದುಕೊಳ್ಬೋದು. ಇಲ್ಲಿ ಮುಖ್ಯವಾಗಿ ನಮ್ಮ ರೈತರು ಏಕ ಬೆಳೆಯಾಗಿ ಯಾವತ್ತೂ ನಾವು ಹಿಂಗಾರಿ ಬೆಳೆಯನ್ನು ಬೆಳಿಲಿಕ್ಕೆ ಮುಂದಾಗಬಾರ್ದು. ಅದಕ್ಕೆ ತಪ್ಪದೇ ನಮ್ಮ ರೈತರು ಏನು ಮಾಡ್ಬೇಕಂದ್ರೆ ಅಂತರ ಬೆಳೆಯಾಗಿ ಕುಸುಬಿಯನ್ನು ಪ್ರತಿ 4 ಸಾಲಾಗಲಿ ಅಥವಾ 6 ಸಾಲಿಗೆ 2-2 ಸಾಲು ಕುಸುಬಿಯನ್ನು 4 ಸಾಲಿಗೆ 2 ಸಾಲಾಗಲಿ ಅಥವಾ 6 ಸಾಲಿಗೆ ಕಡಲೆಗೆ 2 ಸಾಲು ಕುಸುಬಿಯನ್ನು ಬೆಳೆಯೋದ್ರಿಂದ ಕೂಡ ನಾವು ಉತ್ತಮವಾದ ಒಂದು ಇಳುವರಿಯನ್ನು ನಾವು ಪಡ್ಕೊಳ್ಬೋದು. ಇಲ್ಲಿ ಪ್ರತಿ ಎಕರೆಗೆ ನಾವು ವೈಜ್ಞಾನಿಕ ರೀತಿಯಿಂದ ನಾವು ಇಳುವರಿಯನ್ನು ನಾವು ನೋಡೋದಾದ್ರೆ ಬೀಜೋಪಚಾರವನ್ನು, ಜೈವಿಕ ಗೊಬ್ಬರ ಮತ್ತು ರಾಸಾಯನಿಕ ಗೊಬ್ಬರ, ಸರಿಯಾದ ಸಮಯದಲ್ಲಿ ಕಳೆಯ ನಿರ್ವಹಣೆ ಮಾಡಿ ಆಮೇಲೆ ಹಿಂಗಾರಿಯಲ್ಲಿ ನಮ್ಮ ರೈತರು 2-3 ಬಾರಿ ಅಂತರ ಬೇಸಾಯವನ್ನು ಕೈಗೊಳ್ಳಬೇಕಾಗತ್ತೆ. ಎಡೆ ಹೊಡೆಯೋದು ಕೂಡ ನಾವು ಏನು ಮಾಡ್ಬೋದು, ಮಣ್ಣು ಸಡಿಲಾಕತಿ, ಬಿದ್ದಂಥ ಮಳೆಯ ನೀರು ಸಂಗ್ರಹಣೆವಾಗಿ ಬೇರುಗಳಿಗೆ ಗಾಳಿ ಆಡುವಿಕೆಯಿಂದ ಕೂಡ ನಾವು ಉತ್ತಮವಾದ ಒಂದು ಇಳುವರಿಯನ್ನು ಪಡ್ಕೊಳ್ಬೋದು. 2-3 ಟೈಮು ಅಂತರ ಬೇಸಾಯ ಎಡೆ ಹೊಡಿಬೇಕಾಗತ್ತೆ. 1-2 ಸರಿ ಕಳೆ ತೆಗೆಯೋದ್ರಿಂದ ಕೂಡ ನಾವು ಉತ್ತಮವಾದ ಒಂದು ಇಳುವರಿಯನ್ನು ಪಡೆಯಬಹುದು. ಅದರ ಜೊತೆಗೆ ಆಯಾ ವಲಯಕ್ಕೆ ಸೂಕ್ತವಾಗಿರ್ತಕ್ಕಂಥ ನಾವೇನು ಮಾಡಬೇಕು, ತಳಿಗಳನ್ನು ಬಳಸಲಿಕ್ಕೆ ನಮ್ಮ ರೈತರು ಮುಂದಾಗಬೇಕು. ಯಾಕಂದ್ರೆ ನಮ್ಮ ವಲಯಕ್ಕೆ ಜೋನ್ 3ಗೆ ಸೂಕ್ತವಾಗಿರ್ತಕ್ಕಂಥ ತಳಿಗಳು, ವಲಯ 8, ವಲಯ 1-2 ಈ ಇರ್ತಕ್ಕಂಥ ಆಯಾ ವಲಯಕ್ಕೆ ಸೂಕ್ತವಾಗಿರ್ತಕ್ಕಂಥ ತಳಿಗಳನ್ನು ಆಯ್ಕೆ ಮಾಡಿ ಅಲ್ಲಿ ಉತ್ತಮವಾದ ಒಂದು ಬೇಸಾಯ ಕ್ರಮಗಳನ್ನು ನಿರ್ವಹಣೆ ಮಾಡೋದ್ರಿಂದ ಕೂಡ ನಾವು ಕಡಲೆ ಬೆಳೆಯಲ್ಲಿ ಪ್ರತಿ ಎಕರೆಗೆ 8-10 ಕ್ವಿಂಟಲ್ ಪ್ರತಿ ಎಕರೆಗೆ ನಾವು ಇಳುವರಿಯನ್ನು ನಾವು ಪಡಿಬೋದು. ಅದರ ಜೊತೆಗೆ ನಿಮಗೆ ಇಲ್ಲಿ ಬರ್ತಕ್ಕಂಥ ಒಂದು ಸುಧಾರಿತ ಬೇಸಾಯ ಕ್ರಮಗಳಿರ್ಬೋದು, ಅಲ್ಲಿರ್ತಕ್ಕಂಥ ಕಡಲೆ ಬೆಳೆಗೆ ಇರ್ತಕ್ಕಂಥ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಪಕ್ಕದ ಕೃಷಿ ವಿಜ್ಞಾನ ಕೇಂದ್ರ ಆಗಲಿ, ಕೃಷಿ ವಿಶ್ವವಿದ್ಯಾಲಯ, ಕೃಷಿ ಸಂಶೋಧನಾ ಕೇಂದ್ರ ತಜ್ಞರನ್ನು ಭೇಟಿ ಮಾಡಿ ಉತ್ತಮವಾದ ಒಂದು ಇಳುವರಿಯನ್ನು ಪಡೀಲಿಕ್ಕೆ ನಮ್ಮ ರೈತರು ಮುಂದಾಗಬೇಕಂತಂದು ಹೇಳಿ, ಇದರಲ್ಲಿ ಯಾವುದೇ ಒಂದು ಸಮಸ್ಯೆ ಇದ್ದರೂ ಕೂಡ ಸೂಕ್ತವಾದ ಸಲಹೆ ಮತ್ತು ಸೂಚನೆಯ ಪಡ್ಕೊಂಡು ಬೇಸಾಯ ಕ್ರಮಗಳನ್ನು ಅನುಸರಿಸಿ ಹೆಚ್ಚಿನ ಆದಾಯವನ್ನು ನಮ್ಮ ರೈತರು ಪಡ್ಕೊಳ್ಬೇಕಂತ ಹೇಳ್ತೇನೆ. ಅದರ ಜೊತೆಗೆ ಯಾವುದೇ ಒಂದು ಸಂದರ್ಭದಲ್ಲಿ ಈ ಒಂದು ಕಡಲೆ ಬೆಳೆಗೆ ಸಮಸ್ಯೆ ಬಂದಲ್ಲಿ ತಕ್ಷಣ ತಜ್ಞರನ್ನಾಗಲಿ ಅಥವಾ ಕೃಷಿ ಇಲಾಖೆ ಅಧಿಕಾರಿಗಳನ್ನಾಗಲಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳನ್ನು ಸಂಪರ್ಕಿಸಿ ಸೂಕ್ತ ಸಲಹೆಯೊಂದಿಗೆ ನಮ್ಮ ರೈತರು ಹೆಚ್ಚಿನ ಸದುಪಯೋಗವನ್ನು ಪಡೆದುಕೊಂಡು ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಇಳುವರಿಯನ್ನು ಪಡೆದುಕೊಳ್ಳೋಕೆ ನಾವು ಉತ್ತಮವಾದ ಒಂದು ಬೇಸಾಯ ಕ್ರಮಗಳನ್ನು ಮಾಡಬೇಕಂತಂದೇಳಿ ನಮ್ಮ ರೈತರಲ್ಲಿ ಕೇಳಿಕೊಳ್ತೇನೆ. ಡಾಕ್ಟ್ರೆ, ಇದುವರೆಗೆ ಕಡಿಮೆ ವೆಚ್ಚದಲ್ಲಿ ಹಿಂಗಾರಿ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳು ಈ ಕುರಿತಂತೆ ತಮ್ಮ ವೈಜ್ಞಾನಿಕ ಸಲಹೆಯನ್ನು ನಮ್ಮ ಎಲ್ಲ ರೈತ ಬಾಂಧವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ರೈತ ಬಾಂಧವರೇ. ಕಡಲೆ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳು ಈ ಕುರಿತು ಕೃಷಿ ತಜ್ಞರಾದ ಡಾಕ್ಟರ್ ಚಂದ್ರಕಾಂತ ಕಾಲಿಬಾವಿ ಅವರೊಂದಿಗೆ ಈವರೆಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶನವನ್ನು ನಡೆಸಿಕೊಟ್ಟವರು ಬಿ ಪ್ರಸಾದ್. ಈಗ್ಲೇ ಬರುತ್ತೆ. ಅಯ್ಯೋ ಹೇಳಮ್ಮ, ಯಾವಾಗ ಬರುತ್ತೆ? ಹೇಳಿದ್ನಲ್ಲ ಈಗ್ಲೇ ಬರುತ್ತೆ ಅಂತ. ನೋಡು ಬಂತು ಬಾವಿ. ಅಯ್ಯೋ ಬಾವಿ ಅಲ್ಲ ಅಮ್ಮ, ನಮ್ಮ ಮನೆ ನಲ್ಲಿ ನೀರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀನಿ. ನಲ್ಲಿ ನೀರ? ಅಯ್ಯೋ ಪುಟ್ಟಿ, ಆದಷ್ಟು ಬೇಗ ಬಂದ್ಬಿಡುತ್ತೆ. ಜಲಜೀವನ ಮಿಷನ್ ಬಂದಾಗಿದೆ. ನಾವು 1 ಹೆಜ್ಜೆ ಮುಂದೆ ಇಟ್ರೆ ಸಾಕು, ಸರ್ಕಾರ 10 ಹೆಜ್ಜೆ ಮುಂದೆ ಇಡುತ್ತೆ. ನಿಮ್ ಬಾಯಿಗೆ ತುಪ್ಪ ಸಕ್ಕರೆ ಹಾಕ್ಬೇಕು. ತುಪ್ಪ ಸಕ್ಕರೆ ಅಲ್ಲ ಅಮ್ಮ, ಸ್ವಚ್ಛ ಜಲ. 2024 ಒಳಗೆ ದೇಶದ 19 ಕೋಟಿ ಮನೆಗಳಿಗೆ ತಲುಪಲಿದೆ ಕುಡಿಯುವ ಶುದ್ಧ ನೀರು. ಇನ್ನಾಗಲಿದೆ ಹರ್ ಘರ್ ಜಲ್, ಜಲ್ ಜೀವನ್ ಮಿಷನ್, ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ.